ಅಲ್ಲೇ ಹೂಳು ಬಿಟ್ಟು ಮೇಲ್ಗಡೆ ನೀರು ಪಾಸ್ ಆಗಂಗ ಮಾಡ್ಕೋಬೇಕು ಸರ್. ಇದು ಬಹಳ ಒಳ್ಳೆಯ ಒಂದು ಇದು ಪದ್ಧತಿ, ಒಂದು ಪದ್ಧತಿ ಇದು. ಯಾಕಂತಂದ್ರೆ ನೀವು ನೇರವಾಗಿ ಹಂಗೆ ಕೃಷಿ ಹೊಂಡಕ್ಕೆ ಬರಬಾರ್ದು ನೀರು. ಕೃಷಿ ಹೊಂಡಕ್ಕೆ ಬಂತು ಅಂತಂದ್ರೆ ಮತ್ತೆ ಜೆಸಿಪಿ ಹೋಗಕ್ ಆಗಂಗಿಲ್ಲ, ನೀವು ಹೊಂಡ ತೆಗಿಲಕ್ಕೆ ಮತ್ತೆ ನೀವು ಲೇಬರ್ ಖರ್ಚು ಮಾಡಬೇಕು, ಇದೆಲ್ಲ ತುಂಬಾ ಖರ್ಚು. ಈ ಸೀಲ್ ಟ್ರ್ಯಾಪ್ ಅನ್ನು ನೀವು ಅಲ್ಲೇ ಎಂಡಿದಕ್ಕೆ ಒಂದ್ಸಲ ನೀವು ಕ್ಲೀನ್ ಮಾಡ್ಕೋಬಹುದು, 1 meter ಡೀಪ್ ಇರ್ತದೆ, ನೀವು ಇಮಿಡಿಯೇಟ್ಲಿ ಆಗಿ ಖಾಲಿ ಮಾಡ್ಕೋಬಹುದು ಅದು ಹೂಳನ್ನು. ಸೊ ಈ ಸೀಲ್ ಟ್ರ್ಯಾಪ್ ಬಹಳ ಇಂಪಾರ್ಟೆಂಟ್ ಸರ್ ಕೃಷಿ ಹೊಂಡಕ್ಕೆ. ತಾವು ತಜ್ಞರಾಗಿ ಕೊನೆಯದಾಗಿ ಏನ್ ಹೇಳ್ತೀರಿ ರೈತರಿಗೆ? ಯಾಕಂದ್ರೆ ಮಳೆ ನೀರು ನಮ್ಮಲ್ಲಿ ಮಳೆ ಬಹಳ ಒಂದು ಡಿಸ್ಟ್ರಿಬ್ಯೂಷನ್ ಏನಂತ ಹೇಳ್ತೀವಿ ಸರಿಯಾಗಿಲ್ಲ. ಒಂದ್ ಬಿತ್ತಂದ್ರೆ 100 mm ಬರ್ತದ, ಒಮ್ಮೆಮ್ಮೆ ಮಳೆ ಇರೋದಿಲ್ಲ 2-3 3 ತಿಂಗಳು. ಇಂತಹ ಸಂದರ್ಭದಲ್ಲಿ ಇದ್ರ ಮಹತ್ವ ಏನ್ ಹೇಳ್ತೀರಿ ಕೊನೆಯದಾಗಿ ರೈತರಿಗೆ? ಈಗ ರೈತರಿಗೆ ಅದ್ರ ಹೇಳಕ್ ಇಚ್ಛೆ ಪಡೋದಂತಂದ್ರೆ ಈ ಏಪ್ರಿಲ್ ಮೇ ಬಹಳ ಕ್ರೂಷಿಯಲ್ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಗೆ. ತಾವು ಸಾಕಷ್ಟು ಏನು ಕೆಲಸ ಮಾಡೋದಿದ್ರು ಭೂಮಿ ರೆಡಿ ಮಾಡ್ಕೊಂಡು ಬಿಟ್ಟು ಅದನ್ನು ಅದ್ರ ಜೊತೆಯಲ್ಲಿ ನೀವು ಈ ಒಂದು ಮಳೆ ನೀರು ಕೊಯ್ಲು ಸ್ಟ್ರಕ್ಚರ್ಸ್ ಅನ್ನು ನೀವು ನಿರ್ಮಾಣ ಮಾಡಿ ಈ ಕೃಷಿ ಹೊಂಡ ಇರ್ಬೋದು ಅದಕ್ಕೆ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಬಹುದು, ಇಂಥವೆಲ್ಲ ಒಂದು ಕೆಲಸಗಳನ್ನು ಅದಕ್ಕೆ ಮತ್ತೆ ಏರುಗಳನ್ನು ಹಾಕಬಹುದು. ಈಗ ವಡ್ಡುಗಳು ಸ್ವಲ್ಪ ಸ್ವಲ್ಪ ಜರುಗಿ ಸ್ಲೋ ಹೋಗಿರ್ತವೆ, ಅಂತವೆಲ್ಲ ನೀವು ಈ ಕೆಲಸ ಕಾರ್ಯಗಳನ್ನು ಈ 2 ತಿಂಗಳಲ್ಲಿ ಮಾಡ್ಕೋಬಹುದು. ಈಗ ರೈತರು ಕೃಷಿ ಹೊಂಡ ಮಾಡಿರ್ತಾರೆ ಅವನು ಸಹ ರಿಪೇರಿ ಮಾಡ್ಕೋಬಹುದು, ಎಲ್ಲ ಕೃಷಿ ರಿಪೇರಿ ಮಾಡ್ಕೋಬಹುದು ಸರ್. ಆಮೇಲೆ ಈಗ ಏನಂತೀವಿ ನಾವು ಸ್ಟೋರ್ ಆಗಂತ ನೀರನ್ನು ನಾವು ಆವಿ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಕ್ಕೆ ಮತ್ತೆ ಮೇಲ್ಗಡೆ ಮುಚ್ಕೊಬಹುದು ಕೂಡ ಮಾಡಬಹುದು, ಅಥವಾ ಥರ್ಮೋಕೋಲ್ ಅನ್ನು ನೀವು ನೀರಲ್ಲಿ ಆಪರೇಷನ್ ಲಾಸಸ್ ಜಾಸ್ತಿ ಇರ್ತದೆ. ಕಂಟಿನ್ಯೂಸ್ ಮಳೆ ಬಿತ್ತಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ನಿಮಗೆ ಪಾಂಡ್ ಎಲ್ಲ ತುಂಬಿಕೊಂಡ್ಬಿಡ್ತದೆ. ಯಾವಾಗ ನಿಮಗೆ ಮಳೆ ಅಭಾವ ಇರ್ತದಲ್ಲ ಆ ನೀರನ್ನು ನೀವು ಉಪಯೋಗ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ನಾವು ಸಪ್ಲಿಮೆಂಟಲ್ ಇರಿಗೇಷನ್ ಅಂತೀವಿ. ಸಪ್ಲಿಮೆಂಟಲ್ ಇರಿಗೇಷನ್ಗೆ ನೀವು 1 or 2 ಕ್ರೂಷಿಯಲ್ ಇರಿಗೇಷನ್ ಕೊಡಬೇಕಾಗ್ತದೆ. ಉದಾಹರಣೆಗೆ ನೀವು ಈಗ ತೊಗರಿಯಲ್ಲಿ ಹೂವು ಬಿಡುವಂತ ಸಂದರ್ಭದಲ್ಲಿ ಪಾಟ್ ಸೆಟ್ಟಿಂಗ್ ಸ್ಟೇಜ್ ನಲ್ಲಿ ಒಮ್ಮೆ ಮಳೆ ಕೈ ಕೊಟ್ಟು ಬಿಡ್ತದೆ, ಅವಾಗ ಆ ಸಂದರ್ಭದಲ್ಲಿ ಈ ಮಳೆ ನೀರನ್ನು ನೀವು ಸ್ಪ್ರಿಂಕ್ಲರ್ ಮುಖಾಂತರ ನೀವು ಉಪಯೋಗ ಮಾಡ್ಕೋಬಹುದು. ಒಳ್ಳೆಯದು ಡಾಕ್ಟರ್ ರಾಜ್ಕುಮಾರ್ ಹಳದೊಡ್ಡವರು, ಇದುವರೆಗೆ ವಿಶೇಷವಾಗಿ ರೈತರು ಹೊಲದಲ್ಲಿ ಬಿದ್ದಂತ ಮಳೆ ನೀರನ್ನ ಯಾವ ರೀತಿ ಅದನ್ನ ಸಂರಕ್ಷಣೆ ಮಾಡಬಹುದು, ಮಳೆ ನೀರಿನ ಒಂದು ಮರುಪೂರ್ಣ ಅಂದ್ರೆ ಕೊಯ್ಲು ಯಾವ ರೀತಿ ಮಾಡಲಿಕ್ಕೆ ಏನೇನು ಒಂದು ಪದ್ಧತಿಗಳನ್ನ ಅನುಸರಿಸಬೇಕಾಗತ್ತೆ, ಜೊತೆಗೆ ಹೆಚ್ಚಿಗೆ ಬಂದಂತ ನೀರನ್ನ ಸಂಗ್ರಹಣೆ ಮಾಡಿ ಹೇಗೆ ಕೃಷಿ ಚಟುವಟಿಕೆಗಳು ಬಳಸಲಿಕ್ಕೆ ಸಾಧ್ಯತೆ ಅಂತಕ್ಕಂತ ವಿಚಾರವನ್ನು ಹೇಳಿದ್ರಿ. ರೈತರು ವಿಶೇಷವಾಗಿ ಬೇಸಿಗೆ ಹಂಗಾಮಿನಲ್ಲಿ ಕೆಲವೊಂದು ಮಳೆ ನೀರಿನ ಸಂರಕ್ಷಣಾ ವಿಧಾನಗಳನ್ನ ಸ್ಟ್ರಕ್ಚರ್ಗಳನ್ನ ಬದುಗಳನ್ನ ಒಡ್ಡಗಳನ್ನ ನಿರ್ಮಾಣ ಮಾಡೋದಿರ್ಬೋದು, ಕೃಷಿ ಹೊಂಡ ನಿರ್ಮಾಣ ಮಾಡೋದಿರ್ಬೋದು, ಚೆಕ್ ಡ್ಯಾಮ್ಗಳ ರಿಪೇರಿ ಇರ್ಬೋದು ಮಾಡೋದಿರ್ಬೋದು, ಇವೆಲ್ಲ ಮಾಡ್ಕೊಂಡ್ಬಿಟ್ರೆ ಖಂಡಿತ ಮುಂದಿನ ಮಳೆಗಾಲದಲ್ಲಿ ಏನು ಜುಲೈ ಆಗಸ್ಟ್ ತಿಂಗಳಲ್ಲಿ ಬರ್ತಕ್ಕಂಥ ಮಳೆ ನೀರನ್ನ ಚೆನ್ನಾಗಿ ಹಿಡಿದಿಟ್ಕೊಂಡು ಮುಂದೆ ಅಭಾವ ಆದಾಗ ನೀರಿನ ಬಂದು ಕೊರತೆ ಆದಾಗ ಇದನ್ನು ಮಾಡಲಿಕ್ಕೆ ಸಾಕಷ್ಟು ಒಂದು ಪ್ರಯೋಜನ ಆಗುತ್ತೆ. ರೈತರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧುವರೇ, ಇದುವರೆಗೂ ಕೃಷಿ ಜಮೀನಿನಲ್ಲಿ ಮಳೆ ನೀರು ಕೊಯ್ಲು ವಿಧಾನಗಳು ಮತ್ತು ಅದರ ಮಹತ್ವ ಕುರಿತು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತಜ್ಞರಾದಂಥ ಡಾಕ್ಟರ್ ರಾಜ್ಕುಮಾರ್ ಹಳದೊಡ್ಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವರತಿ. ಬನ್ನಿ ರೈತ ಬಂಧುವರೇ, ಈಗೊಂದು ವಾಣಿಜ್ಯ ಪ್ರಕಟಣೆ ಕೇಳೋಣ, ನಂತರ ಹವಾಮಾನ ವರದಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೆ ಅಧಿಕ ಪ್ರಭಾವಿ ಬನಾಯ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ ಸವಲತ್ತುಗಳು ಹೆಚ್ಚಾದಾಗ. ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ. ವಾಣಿಜ್ಯ ಪ್ರಕಟಣೆ ಕೇಳಿದರೆ ಕೇಳಿದರೆ ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಭಾರತ ಹವಾಮಾನ ಇಲಾಖೆಯ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ಹವಾಮಾನ ವರದಿ ಹಾಗೂ ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಗರಿಷ್ಠ ಉಷ್ಣಾಂಶ 39-40 degrees Celsius, ಹಾಗೆಯೇ ಕನಿಷ್ಠ ಉಷ್ಣಾಂಶ 25-26 degrees Celsius ಇರುವ ಸಾಧ್ಯತೆ ಇದೆ.

ಕೆಂಪು ತೊಗರಿ 6,821 ರೂಪಾಯಿಗಳಿಂದ 7,075 ರೂಪಾಯಿಗಳು. ಬಿಳಿ ತೊಗರಿ 6,209 ರೂಪಾಯಿಗಳಿಂದ 6,859 ರೂಪಾಯಿಗಳು. ಸಣ್ಣ ಭತ್ತ ಸೋನ 1,862 ರೂಪಾಯಿಗಳಿಂದ 2,189 ರೂಪಾಯಿಗಳು. ಭತ್ತ ರಾಜವಂಶ 1,310 ರೂಪಾಯಿಗಳಿಂದ 1,460 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 7,399 ರೂಪಾಯಿಗಳಿಂದ 8,039 ರೂಪಾಯಿಗಳು. ಇವಿಷ್ಟು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು ಇವರು ಕಳಿಸಿದ ಈ ದಿನದ ಭೇಟಿ ಧಾರಣೆ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:25 ನಿಮಿಷಗಳು. ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಮರಿಸತ್ಯಪ್ಪ ಮತ್ತು ಸಂಗಡಿಗರಿಂದ ನೇಗಿಲ ಪದಗಳು. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ, ನಂತರ ನೇಗಿಲ ಪದಗಳನ್ನು ಕೇಳಲಿದ್ದೀರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕುಷ್ಟಗಿ ತಾಲೂಕಿನ ಮರಿಸತ್ಯಪ್ಪ ಮತ್ತು ಸಂಗಡಿಗರಿಂದ ನೇಗಿಲ ಪದಗಳು. ಅಂತಿಯ ವಡಿವಾಗೋ ಎಂತವರ ನೆನಿಬೇಕಾ, ಪಂಚ ಪಾಂಡವರ ಚಂದಕ ತಂದೇನೆ ಭೂ